ಒಂದೂರ ಚೆಲುವಕ್ಕೆ ಮತ್ತೊಂದೂರಿಗೆ ಹಾರಿ ನಿನ್ನ ಹಂಬಲವೆಲ್ಲ ಮನಸ್ಸಿಗೆ ತಿಳಿಹಾಸು ಚಿನ್ನಕ್ಕೂ ಬಾರದು ಸರಿಸಾಟಿ ಚಿನ್ನಕ್ಕೂ ಬಾರದು ಸರಿಸಾಟಿ ತಂಗ್ಯವ್ವ ನನ್ನೊಳಗಿನ ಉರಿಯ ನೀ ಕಾಣಿ ನನ್ನೊಳಗಿನ ಉರಿಯ ನೀ ಕಾಣಿ ಒಂದೂರ ಚೆಲುವಕ್ಕೆ ಮತ್ತೊಂದೂರಿಗೆ ಹಾರಿ ಸಳವಳು ಹೂವಿನ ಮನದವಳು ಹೂವಿನ ಎಸಳವಳು ಹೂವಿನ ಮನದವಳು ಹೂವು ನಾಚುವ ಸೊಗದೋಳು ಹೂವು ನಾಚುವ ಸೊಗದೋಳು ಈಗಿಲ್ಲ ಬರಿ ನೆನಪು ಹರವೈತೆ ಎದೆಯೊಳಗೆ ಬರಿ ನೆನಪು ಹರವೈತೆ ಎದೆಯೊಳಗೆ ಬರಿ ನೆನಪು ಹರವೈತೆ ಎದೆಯೊಳಗೆ ಬರಿ ನೆನಪು ಹರವೈತೆಯದಿಯೊಳಗೆ ಬರಿ ನೆನಪು ಹರವೈತೆಯದಿಯೊಳಗೆ